ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 425 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಬಿಜಿಕೆರೆಯ ಹಿರಿಯ ಪ್ರಗತಿಪರ ಕೃಷಿಕರಾದ ವೀರಭದ್ರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸುದೀರ್ಘವಾಗಿ ಕೃಷಿ ಮಾಡಿಕೊಂಡು ಬಂದು ಸಾಕಷ್ಟು ಅನುಭವ ಪಡೆದುಕೊಂಡಿರುವಂತಹ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಬಿಜಿಕೆರೆಯ ಪ್ರಗತಿಪರ ಹಿರಿಯ ಕೃಷಿಕರಾದಂತಹ ವೀರಭದ್ರಪ್ಪ ಅವರು ಎಷ್ಟನೇ ವರ್ಷದಿಂದ ಅವರು ಕೃಷಿಗೆ ಬಂದರು, ಆಮೇಲೆ ಕೃಷಿಯಲ್ಲಿ ಯಾವ ರೀತಿ ಅವರು ಬದಲಾವಣೆಗಳನ್ನು ಹೊಂದಿಕೊಂಡು ತಾವು ಕೃಷಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರು, ಮತ್ತೆ ಕೃಷಿ ಲಾಭದಾಯಕ ಅಂತ ಮಾಡಬೇಕಂದ್ರೆ ಏನು ಮಾಡಬೇಕು ರೈತರು, ಇದರ ಬಗ್ಗೆ ತಮ್ಮ ಸುದೀರ್ಘವಾದ ಒಂದು ಅನುಭವಗಳನ್ನು ನಿಮ್ಮ ಜೊತೆಗೂ ಹಂಚ್ಕೊಂತಿದ್ದಾರೆ. ನಮಸ್ಕಾರ ವೀರಭದ್ರಪ್ಪ ಅವರೇ. ಎಲ್ಲ ರೈತರು ಬಾಂಧವರಿಗೂ ನಮಸ್ಕಾರ. ಸರ್, ಇವತ್ತು ತಾವು ನಮ್ಮ ರೈತರಿಗೆ ನಿಮ್ಮ ಒಂದು ಕೃಷಿ ಜೀವನದ ಅಂದ್ರೆ ತಾವು ಏನೇನು ಮಾಡಿದ್ರೆ, ಯಾವ ರೀತಿ ಕೃಷಿಯಲ್ಲಿ ಬೆಳೆದಿದ್ರೆ, ಆಮೇಲೆ ಬದಲಾವಣೆಗೆ ಯಾವ ರೀತಿ ಹೊಂದಿಕೊಂಡಿದ್ರಿ, ಮತ್ತೆ ಏನೇನು ಬದಲಾವಣೆಗಳಾಗಿದ್ದಾವೆ, ರೈತರು ತಾವು ಕೃಷಿಯಲ್ಲಿ ಬೆಳಿಬೇಕಂದ್ರೆ ಯಾವ ರೀತಿ ಬದಲಾಗಬೇಕು, ಯಾವ ರೀತಿ ಹೊಂದ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಸರ್. ಇವತ್ತು ನಾನು 65-66ರಲ್ಲಿ ನಾನು BSCG ಮಾಡಿಕೊಂಡು ನಮ್ಮ ಹಳ್ಳಿಗೆ ಬಂದೆ. ನಾನು ಅವತ್ತು ತುಂಬಾ ಆದರ್ಶಗಳನ್ನ ಇಟ್ಕೊಂಡು ನಾನು ವ್ಯವಸಾಯಕ್ಕೆ ಬಂದೆ. ಆದರೆ ವ್ಯವಸಾಯದಲ್ಲಿ ತುಂಬಾ ಶ್ರಮ ಜಾಸ್ತಿ ಆಯಿತು, ಲಾಭ ಕಡಿಮೆ ಆಯಿತು. ಹಾಗಾಗಿ ಅನಿವಾರ್ಯವಾಗಿ 135 ಕೋಟಿ ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು, ಒಳ್ಳೆ ಗಾಳಿ ಕೊಡುವಂತ ಜವಾಬ್ದಾರಿ ರೈತರ ಮೇಲಿದೆ. ಅದೇ ತರ ಜವಾಬ್ದಾರಿ ಇರ್ತಕ್ಕಂಥವ್ರು ಸೈನಿಕರಿದ್ದಾರೆ. ಅವ್ರು ಚಳಿಯಾದ್ರೂ ಯುದ್ಧ ಮಾಡಬೇಕು, ಬಿಸಿಲಾದ್ರೂ ಯುದ್ಧ ಮಾಡಬೇಕು, ಮಳೆ ಬಂದರೂ ಯುದ್ಧ ಮಾಡಬೇಕು, ಶತ್ರು ಗುಂಡಿಟ್ಟುತ್ತಾನೆ ಅಂದ್ರೂ ಯುದ್ಧ ಮಾಡಲೇಬೇಕವರು. ಆದರೆ ಒಬ್ಬ ಸೈನಿಕ ಹಳೆ ಕಾಲದ ಒಂದು ಬಂದೂಕನೋ ಅಥವಾ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಯುದ್ಧ ಮಾಡೋಕೆ ಹೋದ್ರೆ ಸೋಲ್ಬೇಕಾಗತ್ತೆ. ಆದರೆ ಮಾಡರ್ನೈಸ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಹೆಲಿಕಾಪ್ಟರ್ಸ್, ಆಟೋಮ್ಯಾಟಿಕ್ ಬಾಂಬರ್ಸ್, AK-ರೈಫಲ್ಸ್, ರೆಫೆಲ್ಸ್ ಇವೆಲ್ಲ ಮಾಡರ್ನೈಸ್ ಎಕ್ವಿಪ್ಮೆಂಟ್ಸ್ನ ಯುದ್ಧದಲ್ಲಿ ಬಳಸ್ಕೊಂಡ್ರೆ ಯುದ್ಧದಲ್ಲಿ ಗೆದ್ದು ಬರ್ಬೋದು. ಅದೇ ತರ ರೈತರು ನಾವು ಇವತ್ತು ಯಾರು ರೈತರು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನು ಅಂದ್ರೆ ಶ್ರಮ ಜಾಸ್ತಿ, ಲಾಭ ಕಡಿಮೆ. ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಲಾಭ ಬಂದ್ರೆ ಎಲ್ಲರೂ ವ್ಯವಸಾಯ ಮಾಡಕ್ ಬರ್ತಿದ್ವಿ. ಆದ್ರೆ ಶ್ರಮ ಜಾಸ್ತಿ, ಲಾಭ ಕಡಿಮೆ, ಬೇರೆ ಸೆಕ್ಟರ್ ಅಲ್ಲಿ ಬಹಳ ಆರಾಮಾಗಿರ್ಬೋದು ಅಂತ ಹೇಳಿ ಇವತ್ತು ಸಿಟಿಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ತಮಗೆ ಹೇಳಿದಾಗೆ ಇವತ್ತು ವ್ಯವಸಾಯ ಅನಿವಾರ್ಯ ಅಂತ 135 ಕೋಟಿಗೆ ಒಬ್ಬ ಕಾರ್ಮಿಕನಿಗೆ, ಒಬ್ಬ ಸೈನಿಕನಿಗೆ, ಒಬ್ಬ ಅಧಿಕಾರಿಗೆ, ಒಬ್ಬ ಸ್ವಾಮಿಗೆ, ಒಬ್ಬ ರಾಜಕಾರಣಿಗೆ ಎಲ್ಲರಿಗೂ ಅನ್ನ, ಬಟ್ಟೆ, ಒಳ್ಳೆ ಗಾಳಿ ಬೇಕೇ ಬೇಕು. ಇದನ್ನು ಕೊಡ್ತಕ್ಕಂಥ ಜವಾಬ್ದಾರಿ ರೈತನ ಮೇಲಿದೆ. ಅದನ್ನ ನಾವೂ ಕೂಡ ಹೇಗೆ ಸೈನಿಕನು ಹೊಸ ಹೊಸ ಟೆಕ್ನಾಲಜಿನ ಉಪಯೋಗ ಮಾಡ್ಕೊತಾನೆ, ಹಾಗೆ ನಾವು ರೈತರುಗಳು ಕೂಡ ಸ್ವಲ್ಪ ವೈಜ್ಞಾನಿಕವಾಗಿ ಟೆಕ್ನಾಲಜಿನ ಉಪಯೋಗ ಮಾಡಿಕೊಂಡ್ರೆ ಇವತ್ತೇನು ಸಮಸ್ಯೆಗಳಿಗೆ ವಿಜ್ಞಾನಿಗಳು ಎಲ್ಲ ಪರಿಹಾರ ಕಂಡುಹಿಡಿದು ಕೊಟ್ಟಿದ್ದಾರೆ. ಹಾಗಾಗಿ ಹಿಂದೆ ಸಮಸ್ಯೆಗಳು ಬಂದಾಗ ನಾವು ರೈತರು ಏನ್ ಮಾಡ್ತಾ ಇದ್ವಿ ಅಂದ್ರೆ ದೇವ್ರ ಮೇಲೆ ಭಾರ ಆಗ್ತಾ ಇದ್ವಿ, ದೇವ್ರ ಏನೋ ನಮಗೆ ಶಾಪ ಕೊಟ್ಟಿದ್ದಾರೆ ಅಂತ. ಆದ್ರೆ ಇವತ್ತು ವಿಜ್ಞಾನಿಗಳು ಎಲ್ಲಾ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿರೋದ್ರಿಂದ ನಾವು ವೈಜ್ಞಾನಿಕವಾಗಿ ವ್ಯವಸಾಯ ಮಾಡಿದ್ರೆ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಲಾಭ ಬರ್ತದೆ, ಅನ್ನ, ಬಟ್ಟೆ, ಗಾಳಿ ಕೊಡುವಂತ ತೃಪ್ತಿ ಬರ್ತದೆ. ಹಾಗಾಗಿ ಈ ತರ ಕಡಿಮೆ ಶ್ರಮದ ಹೆಚ್ಚಿಗೆ ಲಾಭ ಬರೋದಕ್ಕೆ ನನ್ನ ಹತ್ರ ನಾನು 55 ವರ್ಷದ ಒಂದು ಅನುಭವದ ಮಾತು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಬ್ಬ ರೈತನಿಗೆ ಬಂಗಾರ ಯಾವುದು ಅಂದ್ರೆ ಮಣ್ಣು. ಆದ್ರಿಂದ ನಾವು ಮಣ್ಣು ಸಂರಕ್ಷಣೆ ಮಾಡಬೇಕು. ಸರ್ಕಾರ ಬಹಳ ವರ್ಷಗಳಿಂದ ಅವರ ಬುದ್ಧಿವಂತಿಕೆಯಿಂದ ಬಂಡವಾಳ ಹಾಕಿ ರೈತರಿಗೋಸ್ಕರ ಮಣ್ಣು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರನೇ ನಾವು ನಂಬಿಕೊಂಡ್ರೆ ಇಲ್ಲ, ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕು. ಆದ್ರಿಂದ ಬುದ್ಧಿವಂತಿಕೆಯಿಂದ ಆದಷ್ಟು ನಮ್ಮೂರಲ್ಲಿ ಜಾತ್ರೆ ಇರಬಹುದು, ಹಬ್ಬ ಇರಬಹುದು, ಮದುವೆ ಇರಬಹುದು, ಆದ್ರೆ ಅದೆಲ್ಲದಕ್ಕಿಂತ ಮೊದಲು ಆಗಿ ನಮಗೆ ಬಂಗಾರ ಉಳಿಸ್ಕೋಬೇಕು ಅಂದ್ರೆ ಮಣ್ಣು ಸಂರಕ್ಷಣೆ ಮಾಡಬೇಕು. ಮಣ್ಣು ಯಾವ ರೀತ ಅಂದ್ರೆ ಗಾಳಿ ಬಂದಾಗ್ಲೂ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಬಿರ್ಸಾದ ಮಳೆ ಬಂದಾಗ್ಲೂ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಅಂದ್ರೆ ಯಾವೇ ತರದ ವ್ಯವಸಾಯ ಇರಲಿ, ಇವತ್ತು ನೀರಾವರಿ ಇರ್ಬೋದು, ಕುಷ್ಕಿ ಇರ್ಬೋದು, ಫಾರೆಸ್ಟ್ರಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಎಲ್ಲಾ ರಂಗದಲ್ಲೂ ನಾವು ಮೊದಲನೇ ಕೆಲಸ ಮಾಡಬೇಕಾಗಿದ್ದು ಮಣ್ಣು ಸಂರಕ್ಷಣೆ ಮಾಡಲೇಬೇಕು. ಅದಕ್ಕೆ ಮಾತೇ ಇಲ್ಲ ಅನ್ನೋ ಒಂದು ಮಾತು ಹೇಳ್ತೀನಿ ನಾನು. ಅದೇ ತರ ಇನ್ನೊಂದು ರೈತನಿಗೆ ಬೇಕಾಗಿರೋದು ನೀರು. ನೀರಿನ ಮೂಲ ಯಾವುದು ಅಂದ್ರೆ ಮಳೆ. ಮಳೆ ಬಂದಾಗ ಎಲ್ಲೂ ಕೊಚ್ಕೊಂಡು ಹೋಗದ ರೀತಿಯಲ್ಲಿ ಅಂದ್ರೆ ನೀರು ಎಲ್ಲೋ ಹೋಗಿ ಸಮುದ್ರ ಸೇರೋ ಬದಲು ಎಲ್ಲಲ್ಲೇ ನಮ್ಮ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ, ಈ ಪ್ರತಿಯೊಂದು ಜಾಗದಲ್ಲೂ ಕೂಡ ಮಣ್ಣನ್ನ ಭೂಮಿಯಲ್ಲಿ ಹೋಗಂಗ್ ಮಾಡಬೇಕು. ಭೂಮಿ ಒಳಗಡೆನೂ ಹೋಗ್ಬೇಕು, ಮೇಲೇನೂ ಸ್ಟಾಕ್ ಮಾಡಬೇಕು. ಇದನ್ನು ನಾನು ಯಾವುದಕ್ಕೆ ಉದಾಹರಣೆ ಹೇಳ್ತೀನಿ ಅಂದರೆ, ನಾಯಕನಹಟ್ಟಿ ತಿಪ್ಪೇಸ್ವಾಮಿಯವರು ಅಂತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊಡ್ಡ ಒಂದು ಇವರಿದ್ದಾರೆ. ಅವರು ಮೊದಲನೇ ಕೆಲಸ ಮಾಡಿದ್ದು ನಮ್ಮ ಜನಗಳಿಗೆ ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕಂತೇಳಿ 5 ಕೆರೆ ಕಟ್ಟಿದ್ರು. 5 ಕೆರೆ ಕೊಟ್ಟಿದ್ರಿಂದ ನೀರು ಸಂರಕ್ಷಣೆ ಆಯಿತು, ಮಣ್ಣು ಸಂರಕ್ಷಣೆ ಆಯಿತು. ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ರೈತರು ಬೆಳೆದಾಗ ಇಂಥ ದೊಡ್ಡ ಇವರು ನಮ್ಗೆ ಅನ್ನ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಇವ್ರನ್ನ ಜ್ಞಾಪಕ ಮಾಡಬೇಕು ಅಂತೇಳಿ ದೊಡ್ಡ ತೇರಿನಲ್ಲಿ ಎಳಿತಾರೆ. ಅದೇ ಥರ ನಾವೂ ಕೂಡ ನಮ್ಮ ಮಕ್ಕಳು ನಮ್ಮನ್ನು ಜ್ಞಾಪಕ ಮಾಡಬೇಕಂದ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕು, ಒಳ್ಳೆ ಭೂಮಿ ಬಿಟ್ಟು ಹೋಗಬೇಕು. ಆ ದೃಷ್ಟಿಯಿಂದ 2 ಕೆಲಸ, ಮಣ್ಣು ನೀರು ಸಂರಕ್ಷಣೆ ಮಾಡಿದ್ಮೇಲೆ 3ನೇ ಕೆಲಸ ಏನು ನಾವು ಮಾಡಬೇಕಾಗಿರೋದು ಅಂದರೆ, ನಮ್ಮ ಗೊಬ್ಬರ ನಾವೇ ತಯಾರು ಮಾಡ್ಕೋಬೇಕು. ಕಡಿಮೆ ಬಿದ್ದಿದ್ದನ್ನು ಹೊರಗಡೆ ತರುವಂಥ ಅಭ್ಯಾಸ ಇಟ್ಕೋಬೇಕು. ನಮ್ಮ ಗೊಬ್ಬರ ನಾವೇ ತಯಾರು ಮಾಡಬೇಕು ಅಂದಾಗ ನಮಗೆ ಅವ್ರೇನು ಹೇಳಿದ್ರು, ಸ್ವಚ್ಛತೆ ಬೇಕು, ಸ್ವಚ್ಛತೆಯಿಂದ ಆರೋಗ್ಯ ಬರುತ್ತೆ ಅಂತ ಹೇಳಿದ್ರು. ನಾವು ರೈತರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸ್ವಚ್ಛತೆ ಆರೋಗ್ಯ ಜೊತೆಗೆ ದುಡ್ಡು ಬರಬೇಕು. ಆದ್ದರಿಂದ ನಾವು ರೈತರಾಗಿರ್ತಕ್ಕಂಥವ್ರು ಯಾವುದೇ ವಸ್ತುವಿನ ಅಥವಾ ಈ ದೇಶದ ಜನ ಯಾವುದು ವಸ್ತುನ ಬಿಸಾಟದಂಗೆ ಅದನ್ನು ಗೊಬ್ಬರ ಮಾಡಿದ್ರೆ ಸ್ವಚ್ಛತೆ ಆರೋಗ್ಯ ಜೊತೆಗೆ ದುಡ್ಡು ಬರ್ತದೆ. ಗೊಬ್ಬರ ಮಾಡುವಂಥ ಟೆಕ್ನಾಲಜಿ, ಇಬ್ಬರು ಹೆಣ್ಮಕ್ಳು ರಾಧಾ ಕಾಳೆ ಕುಟಬಾನು ಅಂತ ಇಬ್ಬರು ಸೈಂಟಿಸ್ಟ್ ಅದನ್ನು ಕೊಳಿಯಂಗೆ ಮಾಡಿ ಎರೆಹುಳ ಬಿಟ್ಟರೆ ಎರೆ ಗೊಬ್ಬರ ಬರುತ್ತೆ, ಜೊತೆಗೆ ಆರೋಗ್ಯನೂ ಬರುತ್ತೆ. ಬರೋದ್ರಿಂದ ನಾವು ನಮ್ಮ ಗೊಬ್ಬರ ನಾವೇ ತಯಾರು ಮಾಡ್ಕೋಬೇಕು, ಕಡಿಮೆ ಬಿದ್ದಿದ್ದನ್ನು ಹೊರಗಡೆ ತರಬೇಕು. ಈಗ ಗೊಬ್ಬರ ಆದಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು ನನ್ನ ಮನಸ್ಸಿನಲ್ಲಿ ಬಂದಿರೋದು ಅಂದರೆ, ಇವತ್ತು ಅಧಿಕಾರಿ ವರ್ಗ ಅಥವಾ ಬೇರೆ ಸೆಕ್ಟರ್ನಲ್ಲಿ ಇವತ್ತು ಬಹಳ ಆರಾಮಾಗಿದ್ದಾರೆ. ನಾವ್ಯಾಕೆ ಆರಾಮಾಗಿಲ್ಲ ಅಂತಂದ್ರೆ, ನಮಗೆ ಯಾವಾಗಲೂ 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೊಂದ್ಸರಿ ದುಡ್ಡು ಬರುತ್ತೆ, ಆದರೆ ಅವ್ರಿಗೆ ತಿಂಗಳ ಪಗಾರ ಬರ್ತದೆ. ಅದನ್ನ ನಾವೂ ಕೂಡ ಅವರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಪ್ರತಿನಿತ್ಯ ನಮಗೆ ದುಡ್ಡು ಬರುವಂಥದ್ದು ಮಾಡ್ಕೋಬೇಕು. ಜೊತೆಗೆ ಇನ್ನೂ ಒಂದು ನಾನು ಮಾತಾಡೋದೇನು ಅಂದರೆ, ಅವರು ಒಂದು ಕಲ್ಲು ಹಾಕಿದ್ರೆ ಒಂದೇ ಹಣ್ಣು ಉದುರಿಸ್ತಾರೆ, ಆದರೆ ನಾವು ಒಂದು ಕಲ್ಲು ಹಾಕಿದರೆ 4 ಹಣ್ಣು ಉದುರಿಸುವಂಥ ಒಂದು ಬುದ್ಧಿವಂತಿಕೆ ಉಪಯೋಗ ಮಾಡಬೇಕು ಅಂತ. ಬುದ್ಧಿವಂತಿಕೆ ಜೊತೆಗೆ ನಮಗೆ ಜಾದೂನೂ ಇರಬೇಕು ಅಂತ. ಒಂದು ಕಲ್ಲು ಹಾಕಿದಾಗ 4 ಹಣ್ಣು ಉದುರುವಂಥದ್ದು ಬುದ್ಧಿವಂತಿಕೆ, ಜೊತೆಗೆ ಒಂದು ಜಾದೂ ಇರಬೇಕು. ಹಾಗಾದರೆ ರೈತ ಭಾಳ ಎಲ್ಲರಿಗಿಂತ ಮುಂದಕ್ಕೆ ಹೋಗ್ಬೋದು ಅಂತ ನನ್ನ ಮನಸ್ಸಿನಲ್ಲಿ ಬಂದಿದೆ. ಹಾಗೆ ಪ್ಲ್ಯಾನ್ನಲ್ಲಿ 4 ವಿಚಾರ ನಾನು ಇಡ್ತೇನೆ. ಪ್ರತಿನಿತ್ಯ ದುಡ್ಡು ಬರುವಂಥದ್ದು, ಪ್ರತಿ ತಿಂಗಳು ದುಡ್ಡು ಬರುವಂಥದ್ದು, 3 ತಿಂಗಳಿಗೊಂದ್ಸರಿ ದುಡ್ಡು ಬರುವಂಥದ್ದು, 6 ತಿಂಗಳಿಗೊಂದ್ಸರಿ ದುಡ್ಡು ಬರುವಂಥದ್ದು, ವರ್ಷಕ್ಕೊಂದ್ಸರಿ ದುಡ್ಡು ಬರುವಂಥದ್ದು, 20 ವರ್ಷಕ್ಕೊಂದ್ಸರಿ ದುಡ್ಡು ಬರುವಂಥದ್ದು ರೈತ ಪ್ಲ್ಯಾನ್ ಮಾಡಬೇಕು. ಇದು ಮಣ್ಣು ನೀರು ಗೊಬ್ಬರ ಆದಮೇಲೆ ಪ್ಲ್ಯಾನ್ನಲ್ಲಿ ಇವು 4 ವಿಧ ಬರ್ತದೆ. ಪ್ರತಿನಿತ್ಯ, ಪ್ರತಿ ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಕ್ಕೊಂದ್ಸರಿ, 20 ವರ್ಷಕ್ಕೊಂದ್ಸರಿ ದುಡ್ಡು ಬರುವಂಥ ಪ್ಲ್ಯಾನ್ ಮಾಡ್ಕೋಬೇಕು. ನಾನು ಮಾಡಿರೋದೇನು ಅಂತಂದರೆ, ಮೊದಲನೇದಾಗಿ ಪ್ರತಿನಿತ್ಯ ದುಡ್ಡು ಬರುವಂಥದ್ದು, ಒಂದು ಕಲ್ಲು ಹಾಕಿದರೆ 4 ಹಣ್ಣು ಉದುರುವಂಥದ್ದು, ಮ್ಯಾಜಿಕ್ ಇರುವಂಥದ್ದು ಯಾವುದು ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋದು, ತಲತಲಾಂತರಿಂದ ಮಾಡ್ಕೊಂಡು ಬಂದಿರೋದು ಯಾವುದು ಅಂದರೆ ಪಶುಪಾಲನೆ. ಪಶುಪಾಲನೆ ಮಾಡೋದ್ರಿಂದ ಕರುವನ್ನು ವೈಜ್ಞಾನಿಕವಾಗಿ ಬೆಳೆಸಿದರೆ 2 ವರ್ಷಕ್ಕೆ 50-60,000 ರೂಪಾಯಿ ದುಡ್ಡು ಬರ್ತದೆ. ಜೊತೆಗೆ ಪ್ರತಿನಿತ್ಯ 2 ಸಾರಿ ದುಡ್ಡು ಬರುತ್ತೆ, ಹಾಲು ಮಾರೋದ್ರಿಂದ ನಮಗೆ 2 ಸಾರಿ ದುಡ್ಡು ಬರ್ತದೆ. ಜೊತೆಗೆ ಬರ್ತಕ್ಕಂಥ ಸಗಣಿನ ನಾವು ಗೋಬರ್ ಗ್ಯಾಸ್ಗೆ ಹಾಕ್ಕೊಂಡ್ರೆ ಗ್ಯಾಸ್ ಅಡಿಗೆಗೆ ಬರ್ತದೆ, ಸ್ಲರಿನಲ್ಲಿ ಎರೆಹುಳ ಎರೆ ಗೊಬ್ಬರ ಬರ್ತದೆ, ಎರೆ ಜಲ ಬರ್ತದೆ. ಆಮೇಲೆ ಬರ್ತಕ್ಕಂಥ ಗಂಜಲದಿಂದ ನಮಗೆ ಅದು ಗಂಜಲ ಟಾನಿಕ್ ಕೆಲಸ ಮಾಡುತ್ತೆ ಮತ್ತು ಹುಳ ಬರ್ದಂಗೆ ನೋಡ್ಕೊಳುತ್ತೆ. ಇದರಲ್ಲಿ ಮ್ಯಾಜಿಕ್ ಏನಪ್ಪ ಅಂದರೆ, ಸಗಣಿನ ಗೋಬರ್ ಗ್ಯಾಸ್ಗೆ ಹಾಕಿದರೆ ನಮಗೆ ಗೊತ್ತಿಲ್ಲದಾಗ ಗ್ಯಾಸ್ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗತ್ತೆ, ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು. ಈ ಥರ ಪ್ರತಿನಿತ್ಯ 2 ಸಾರಿ ದುಡ್ಡು ಬರುವಂಥದ್ದು ಪಶುಪಾಲನೆ ಇದೆ. ಇತ್ತೀಚಿನ ದಿವಸಗಳಲ್ಲಿ ಪಶುಪಾಲನೆ ಇಷ್ಟು ದುಡ್ಡು ಕೊಡೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಸು, ಡಾಕ್ಟರ್ಸು, ಪೈಲಟ್ಸು, ಅಧಿಕಾರಿಗಳು ಕೂಡ ಪಶುಪಾಲನೆ ಮಾಡಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ನಮಗೆ ಯಾವುದೇ ಒಂದು ಉತ್ಪತ್ತಿ ಮಾಡಿದ್ರೆ ಅದಕ್ಕೆ ಮಾರ್ಕೆಟ್ ಇರಬೇಕು. ಮಾರ್ಕೆಟ್ ಇಲ್ಲದಿದ್ರೆ ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ. ಆದರೆ ಪಶುಪಾಲನೆಯಲ್ಲಿ ಹಾಲು ಉತ್ಪತ್ತಿ ಮಾಡಿದ್ರೆ ತಕ್ಷಣವೇ ದುಡ್ಡು ಬರ್ತದೆ. ಆಮೇಲೆ ಇವತ್ತು ಒಂದೊಂದು ಕಾಲದಲ್ಲಿ ಪಶುಪಾಲನೆಗೆ ಒಂದು ದೊಡ್ಡ ಸಮಸ್ಯೆ ಅಂದರೆ, ಅದನ್ನು ಹಾಲು ಮಾರ್ಕೆಟ್ ಇರಲಿಲ್ಲ ಅಂತ, ಒಂದು ಕಾಯಿಲೆ ಕಸಾಲೆ ಬಂದರೆ ಹೇಗೆ ಮಾಡೋದು ಅಂತೆಲ್ಲ ಇತ್ತು. ಇವತ್ತು ಕಾಯಿಲೆ ಕಸಾಲೆ ಬರದಂಗೆ ಇವತ್ತು ವಿಜ್ಞಾನಿಗಳು ವ್ಯಾಕ್ಸಿನ್ ಮಾಡುವಂಥ ಟೆಕ್ನಾಲಜಿ ಕಡ್ದಿದ್ದಾರೆ, ಕಾಯಿಲೆ ಬರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಕಾಯಿಲೆ ಬಂದರೆ ಗುಣ ಮಾಡೋದಕ್ಕೆ ಔಷಧಿಗಳಿದೆ. ಆಮೇಲೆ ಇನ್ಶೂರೆನ್ಸ್ ಇದೆ. ಇದ್ರ ಜೊತೆಗೆ ಇನ್ನೂ ಒಂದು ಭಾಳ ಮುಖ್ಯವಾದ ನಮ್ಮ ಮನಸ್ಸಿನಲ್ಲಿ ಇರಬೇಕು, ನಾವು ರೈತರು ಮಕ್ಕಳು ನಮ್ಮ ಸುತ್ತಮುತ್ತಲು ಇರೋರು ತುಂಬ ಆರೋಗ್ಯ ಬೆಳೆಯಬೇಕು ಅಂದರೆ, ಪ್ರತಿನಿತ್ಯ ಬೆಳಗ್ಗೆ ಹಾಲು ಮೊಸರು ಬೆಣ್ಣೆ ನಮ್ಮ ಮಕ್ಕಳಿಗೆ ನಮ್ಮ ಸ್ನೇಹಿತರಿಗೆಲ್ಲ ಉಪಯೋಗ ಮಾಡುವಂಥ ಇದು ಕಲಿಸ್ಕೊಡ್ಬೇಕು. ಹಾಲು ಮೊಸರು ಬೆಣ್ಣೆ ತಿಂದರೆ ಬುದ್ಧಿವಂತಿಕೆ ಶಕ್ತಿ ಎಲ್ಲ ಕಾಯಿಲೆಗಳನ್ನ ತಡೆಗಟ್ಟೋದಕ್ಕೆ ಇಮ್ಯುನಿಟಿ ಬರಬೇಕಂದ್ರೆ ನಾವು ಹಾಲು ಮೊಸರು ಬೆಣ್ಣೆ ಇದನ್ನೆಲ್ಲ ಉಪಯೋಗ ಮಾಡಬೇಕು. ನಮ್ಮ ಸ್ನೇಹಿತರುಗಳಿಗೂ ನಮ್ಮ ಸುತ್ತಮುತ್ತಲಿರೋರಿಗೂ ಉಪಯೋಗ ಮಾಡೋದು ಹೇಳ್ಕೊಡ್ಬೇಕು. ಆ ಇದರಿಂದ ನಮಗೆ ಮಾರ್ಕೆಟು ಕೂಡ ಚೆನ್ನಾಗುತ್ತೆ. ಆ ದೃಷ್ಟಿಯಿಂದ ಇವತ್ತೇನೆ ನಾವು ಪಶುಪಾಲನೆ ಮಾಡಿ ಈ ನಾಲ್ಕನ್ನು ಉಪಯೋಗ ಮಾಡಬೇಕು. ಪ್ರತಿನಿತ್ಯ ದುಡ್ಡು ಬರುವಂಥದ್ದು ಡೈರಿ, ಎರಡನೇದಾಗಿ ಪ್ರತಿ ತಿಂಗಳು ದುಡ್ಡು ಬರುವಂಥ ಪ್ಲಾನ್ ಏನಿದೆ ಅಂದರೆ ನನ್ನ ಹತ್ರ, ನಾನು ರೇಷ್ಮೆ ಮಾಡ್ತಾ ಇದ್ದೀನಿ, 4 ಎಕರೆಯಲ್ಲಿ ರೇಷ್ಮೆ ಇರೋದ್ರಿಂದ ಪ್ರತಿ ತಿಂಗಳು 2 ಎಕರೆನ ಸೊಪ್ಪನ್ನ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡ್ಕೊತಾ ಇದ್ದೀನಿ. ನಾನು ರೇಷ್ಮೆನೆ ಯಾಕೆ ಮಾಡಿದೆ ಅಂದರೆ ಇದರಲ್ಲಿ 1 ಎಕರೆಯಲ್ಲಿ 10 ಟನ್ನಷ್ಟು ವೇಸ್ಟ್ ಸಿಗತ್ತೆ. ಇವತ್ತು ಸಾಯಂಕಾಲ ತಗೊಂಡು ಹೋದ್ರೆ ತಿರುಗಿ ದಿವಸ ಸಾಯಂಕಾಲ ದುಡ್ಡು ತಗೊಂಡು ಬರ್ಬೋದು. ಇವತ್ತು ರೇಷ್ಮೆನಲ್ಲಿ ಬಹಳ ಟೆಕ್ನಾಲಜಿ ಬಂದಿದೆ. 1 ಎಕರೆಯಲ್ಲಿ ರೇಷ್ಮೆ ಹಾಕಿದ್ರೆ 1 ವರ್ಷದಲ್ಲಿ 7 ಕ್ವಿಂಟಾಲ್ ಗೂಡು ಬರ್ತದೆ. 7 ಕ್ವಿಂಟಾಲ್ನ ಮಾರಾಟ ಮಾಡಿದ್ರೆ 3 ಲಕ್ಷ ದುಡ್ಡು ಬರುತ್ತೆ. 1 ಲಕ್ಷ ಖರ್ಚು ಹೋದ್ರೆ 2 ಲಕ್ಷ ಉಳಿಯುತ್ತೆ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನು ಅಂತಂದ್ರೆ, ನಮಗೆ 10 ಟನ್ ವೇಸ್ಟ್ ಸಿಗತ್ತೆ. 10 ಟನ್ ವೇಸ್ಟ್ನ ನಾವು ಗೊಬ್ಬರ ಮಾಡ್ಕೊಂಡು ನಾವೇ ಉಪಯೋಗ ಮಾಡಿಕೊಂಡ್ರೆ ಹೊರಗಡೆಯಿಂದ ಗೊಬ್ಬರ ತರೋದು ತಪ್ಪುತ್ತೆ. ಅದರಿಂದ ನಾನು ಪ್ರತಿ ತಿಂಗಳು ದುಡ್ಡು ಬರುವಂಥದ್ದು ರೇಷ್ಮೆ ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ನೀವು ಅದನ್ನೇ ಮಾಡಿ ಅಂತಲ್ಲ, ನೀವು ಕೂಡ ಬುದ್ಧಿವಂತಿಕೆಯಿಂದ ಪ್ರತಿ ತಿಂಗಳು ದುಡ್ಡು ಬರುವಂಥದ್ದು, ಪ್ರತಿ ದಿವಸ ದುಡ್ಡು ಬರುವಂಥದ್ದು ಯಾವುದಾದ್ರೂ ಒಂದನ್ನ ಇಟ್ಕೊಂಡ್ರೆ ಒಳ್ಳೇದು ಅಂತ. ಆದರೆ ಪ್ರತಿ ತಿಂಗಳು ದುಡ್ಡು ಬಂದರೆ ಸಾಕ ಇಲ್ಲ, ನಮಗೆ 3 ತಿಂಗಳಿಗೊಂದ್ಸಾರಿ ದುಡ್ಡು ಬರೋದು. ನಾನು ಮಾಡಿರೋದು ಏನು ಅಂತಂದರೆ, ಖುಷ್ಕಿನಲ್ಲಿ 2 ಬೆಳೆ ಬೆಳೀತಕ್ಕಂಥದ್ದು, ಮುಂಗಾರು ಮತ್ತು ಹಿಂಗಾರಿನಲ್ಲಿ 2 ಬೆಳೆ ಬೆಳೀತಾ ಇದ್ದೀನಿ. ಅದೇ 3 ತಿಂಗಳಿಗೊಂದ್ಸಾರಿ ದುಡ್ಡು ಬಂದರೆ ಸಾಕಾಗೋದಿಲ್ಲ, 6 ತಿಂಗಳಿಗೊಂದ್ಸಾರಿ ದುಡ್ಡು ಬರಬೇಕು. ನಾನು ಮಾಡಿರ್ತಕ್ಕಂಥದ್ದು ಏನು ಅಂದರೆ, ನಾನು 1,500 ತೆಂಗಿನ ಗಿಡ ಇಟ್ಕೊಂಡಿದ್ದೀನಿ. ತೆಂಗಿನ ಗಿಡದಿಂದ ಕೊಬ್ಬರಿ ಮಾಡಿ 6 ತಿಂಗಳಿಗೊಂದ್ಸಾರಿ ಮಾರ್ಕೆಟ್ ಮಾಡ್ತೀನಿ ನಾನು. ಹಾಗಾಗಿ 6 ತಿಂಗಳಿಗೊಂದ್ಸಾರಿ ದುಡ್ಡು ಬರುತ್ತೆ. 6 ತಿಂಗಳಿಗೊಂದ್ಸಾರಿ ದುಡ್ಡು ಬರೋದ್ರ ಜೊತೆಗೆ ವರ್ಷಕ್ಕೊಂದ್ಸಾರಿ ದುಡ್ಡು ಬರೋದು. ನಾನು ಮಾಡಿರೋದು ಏನಂದರೆ, ಹುಣಸೆ ಮರಗಳು ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ 1,500 ಹುಣಸೆ ಗಿಡ ಇದೆ. ಹುಣಸೆ ಗಿಡ ತೆಂಗಿನಿಂದ ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಪ್ರಕೃತಿಯಲ್ಲಿರ್ತಕ್ಕಂಥ 365 ದಿವಸಗಳು ಬೀಳ್ತಕ್ಕಂಥ ಬಿಸಿಲು ಮಳೆನ ಉಪಯೋಗ ಮಾಡ್ಕೊತಾ ಇದ್ದೀನಿ. ನಾವು ರೈತರಾಗಿರ್ತಕ್ಕಂಥವ್ರು ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. 365 ದಿವಸಗಳು ಬೀಳ್ತಕ್ಕಂಥ ಬಿಸಿಲು ಮಳೆನ ಉಪಯೋಗ ಮಾಡುವಂಥ ವಿಜ್ಞಾನನ ನಾವು ಕಲ್ತ್ಕೋಬೇಕು ಅಂತ. ಹಾಗಾಗಿ ನಾನು ಮಾಡಿರ್ತಕ್ಕಂಥದ್ದು ಹುಣಸೆ, ತೆಂಗು, ರೇಷ್ಮೆ, ಈ ಮೂರನ್ನು ಕೂಡ 365 ದಿವಸದಲ್ಲಿ ಬೀಳ್ತಕ್ಕಂಥ ಬಿಸಿಲು ಮಳೆನ ಉಪಯೋಗ ಮಾಡಿಕೊಂಡು ಬರ್ತದೆ. ಇಷ್ಟು ಮಾಡಿದ್ರೆ ರೈತನ ಒಂದು ಸ್ಥಿತಿ ಅನುಕೂಲ ಆಗತ್ತೆ. ಆದರೆ ರೈತರ ಕಸಬು ಇಷ್ಟು ಸುಲಭ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಇನ್ನೂ 4-5 ಪಾಯಿಂಟ್ ನನ್ನಲ್ಲಿದೆ. ಮೊದಲನೇದಾಗಿ ಒಬ್ಬ ರೈತ ಆಗಿರೋನು ತನ್ನ ಕೆಲಸನ, ತನ್ನ ಕಾಯಕನ ಚೆನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಇನ್ವಾಲ್ವ್ಮೆಂಟ್ಸ್ ಅಂತ ಕರಿತೀವಿ, ಸಹಭಾಗಿತ್ವ ಇರಬೇಕು. ಹಂಗಂದ್ರೆ ಇನ್ನೂ ಒಂದು ಮಾತು ಹೇಳಬೇಕಂದ್ರೆ, ನಮ್ಮ ತೋಟದಲ್ಲೇ ಅಥವಾ ನಮ್ಮ ಹೊಲದಲ್ಲೇ ನಾವು ಇರೋ ಜಾಗದಲ್ಲೇ ಅಲ್ಲೇ ಟೀ ಕುಡಿಬೇಕು, ಅಲ್ಲೇ ಟಿಫನ್ ಮಾಡಬೇಕು. ಅದರಿಂದ ಇನ್ವಾಲ್ವ್ಮೆಂಟ್ಸ್ ಅಗ್ರಿಕಲ್ಚರ್ನ ಅನಿವಾರ್ಯ. ಇವತ್ತು ಯಾರಿಗೋ ಹೇಳಿ ಎಲ್ಲೋ ನಿಂತ್ಕೊಂಡು ಏನೋ ಮಾಡ್ತೀವಿ ಅಂದರೆ ಅಗ್ರಿಕಲ್ಚರ್ನಲ್ಲಿ ಕಷ್ಟ ಆಗತ್ತೆ. ಅದರಿಂದ ಸಹಭಾಗಿತ್ವ, ಇನ್ವಾಲ್ವ್ಮೆಂಟ್ಸ್ ಬೇಕೇ ಬೇಕು. ಇನ್ವಾಲ್ವ್ಮೆಂಟ್ ಜೊತೆಗೆ ಇನ್ನೊಂದು ಬಹಳ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಯಾವುದಕ್ಕೋ ಹಬ್ಬ ಹರಿದಿನಗಳಿಗೆ ಅಥವಾ ಮದುವೆಗಳಿಗೆ ಅಥವಾ ಎಲೆಕ್ಷನ್ಗಳಿಗೆ ದುಡ್ಡು ಖರ್ಚು ಮಾಡೋ ಬದಲು ನಮ್ಮ ಹೊಲಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. 1 ರೂಪಾಯಿ ಅಧಿಕ ಬಂದರೆ ನಾವು 30 ಪೈಸೆ ಇನ್ವೆಸ್ಟ್ಮೆಂಟ್ ಮಾಡೋಟೆ ಇನ್ನು ನಾವು ಇಟ್ಕೋಬೇಕು ಅಂತ. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಅನಿವಾರ್ಯ ಇದೆ ರೈತನಿಗೆ. ಅಂದರೆ ದುಡ್ಡು ಎಲ್ಲಿಂದ ಬರ್ತದೆ ಅಂದರೆ, ನಮ್ಮ ಅಧಿಕದಲ್ಲಿ 30 ಪೈಸೆ ಖರ್ಚು ಮಾಡೇ ತಿರ್ತೀನಿ, ಇನ್ನು 70 ಪೈಸೆ ಬೇರೆದಕ್ಕೆ ಉಪಯೋಗ ಮಾಡ್ತೀನಿ, ಅದನ್ನು ಉಳಿಸಿ ವ್ಯವಸಾಯಕ್ಕೆ ಬಂಡವಾಳ ಹಾಕ್ತೀನಿ ಅಂತ ಮಾತಾಡಬೇಕು ನಾವು. ಸರ್, ಈಗ ಕೃಷಿಯಲ್ಲಿ ಬಹಳಷ್ಟು ಬದಲಾವಣೆಗಳಂದ್ರೆ ಟೆಕ್ನಾಲಜಿ ಎಲ್ಲ ಸಾಕಷ್ಟು ಬಂದಿದೆ, ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ, ಆಮೇಲೆ ಔಷಧ ಹೊಡಿಲಿಕ್ಕೆ ಇರ್ಬೋದು, ಬಿತ್ತನೆ ಮಾಡಕ್ಕೆ, ಕಟಾವು ಮಾಡಕ್ಕೆ, ಈಗೆಲ್ಲ ತಾಂತ್ರಿಕತೆ ಬಹಳ ಬದಲಾವಣೆ ಆಗಿದೆ. ಈ ಟೆಕ್ನಾಲಜಿನ ಕೃಷಿಯಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು, ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ನಾನು ಆವಾಗಲೇ ಮಾತಾಡ್ತಾ 1-2 ವಿಚಾರ ಇಟ್ಟೆ. 1-6 ವರ್ಗೂ ನಿಮ್ಗೆ ಹೇಳಿದೆ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಹೇಳಿದೆ, ಇನ್ವೆಸ್ಟ್ಮೆಂಟ್ ಹೇಳಿದೆ, ಇನ್ವಾಲ್ವ್ಮೆಂಟ್ಸ್ ಅಂದರೆ ಸಹಭಾಗಿತ್ವದ ಬಗ್ಗೆ ಹೇಳಿದೆ. ಇನ್ನೊಂದು 7ನೇ ಪಾಯಿಂಟ್ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಇವತ್ತು ವ್ಯವಸಾಯ ಅಂದರೆ ಲೇಬರ್ ಓರಿಯೆಂಟೆಡ್, ಇವತ್ತು ಕೆಲಸಗಾರರು ಬೇಕೇ ಬೇಕು ಅಂತ ನಾವು ಮಾತಾಡ್ತಿದ್ದೀವಿ. ಆದರೆ ಪ್ರಾಮಾಣಿಕವಾದ ಲೇಬರ್ ಬರ್ತಾ ಬರ್ತಾ ಕಡಿಮೆ ಆಗೋದ್ರಿಂದ ನಾವು ಮುಂದಿನ ಅಂದರೆ ನನ್ನ ಗುರಿ ಏನಾದರೂ ಅಂದರೆ ಆದಷ್ಟು ಮೆಕನೈಸೇಷನ್ ಉಪಯೋಗ ಮಾಡಬೇಕು. ಭಾಳ ಜನ ಮೆಷಿನರಿ ಬೇಡ, 1 ಟ್ರ್ಯಾಕ್ಟರ್ ಬೇಡ, ಟ್ರ್ಯಾಕ್ಟ್ರು ಹೊಗೆ ಉಗುಳುತ್ತೆ, ಸಗಣಿ ಹಾಕೋದಿಲ್ಲ ಅಂತ ಮಾತಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಎಲ್ಲನೂ ಮನುಷ್ಯರ ಮೇಲೆ ಅವಲಂಬಿಸ್ಕೊಂಡ್ರೆ ಆಗೋದಿಲ್ಲ. ಅದರಿಂದ ಆದಷ್ಟು ಮೆಕನೈಸೇಷನ್, ಉದಾಹರಣೆಗೆ ನಾವು ಡೈರಿ ಮಾಡಿದಾಗ ಹಾಲು ಕರೆಯೋದಕ್ಕೆ ಕೆಲಸಗಾರ ಬರದೇ ಇದ್ದಾಗ ನಾವೇ ಮೆಕನೈಸೇಷನ್ ಮೆಷಿನಲ್ಲಿ ಹಾಲು ಕರೆಯುವಂಥದ್ದು, ಮೈ ತೊಳೆಯುವಂಥದ್ರಿಂದ ಹಿಡಿದಿರ್ಬೋದು, ಒಂದೇ ದಿವಸದಲ್ಲಿ 20 ಎಕರೆನಲ್ಲಿ ವ್ಯವಸಾಯ ಮಾಡುವಂಥ ಟ್ರ್ಯಾಕ್ಟರ್ಗಳಿದೆ. ಆದರೆ ನಮ್ಮ ತಲೆಯಲ್ಲಿ ಇದನ್ನು ಯಾರೋ ಒಬ್ಬರು ಏನೂ ಗೊತ್ತಿಲ್ಲದಿರ್ತಕ್ಕಂಥವ್ರು ಅದು ಬೇಡ ಇದು ಬೇಡ ಅನ್ನೋಕ್ಕಿಂತ ಆದಷ್ಟು ನಮ್ಮ ಭೂಮಿಗೆ ತೊಂದರೆ ಆಗದ ರೀತಿಯಲ್ಲಿ ಮೆಕನೈಸೇಷನ್ ಟೆಕ್ನಾಲಜಿನ ಉಪಯೋಗ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಅದರಿಂದ ಇವತ್ತು ಟೆಕ್ನಾಲಜಿ ಜೊತೆಗೆ ಲೇಬರ್ ಬೇಕು ಅಂತ ಮಾತಾಡ್ತೀವಿ. ಟೆಕ್ನಾಲಜಿ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಯಾವುದೇ ಒಂದು ಬೆಳೆ ಇಡಬೇಕಾದ್ರೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಇಡಬೇಕು ಅಂತ. ಇವತ್ತು ಒಂದು ಜೋಳ ಆಗ್ಲಿ, ಸೂರ್ಯಕಾಂತಿ ಆಗ್ಲಿ, ನೀರುಳ್ಳಿ ಆಗ್ಲಿ, ಕಡಲೆಕಾಯಿ ಆಗ್ಲಿ, 85% ಟೆಕ್ನಾಲಜಿ ಉಪಯೋಗ ಮಾಡಲ್ಲ. ಹಳೆ ಕಾಲದ ಪದ್ಧತಿಗಳನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ. ಹಳೆ ಕಾಲದ ಪದ್ಧತಿಗಳು ತಪ್ಪು ಅಂತ ನಾನು ಮಾತಾಡಲ್ಲ, ಆದರೆ ಅದು ತುಂಬಾ ಒಳ್ಳೇದೇನೆ. ಆದರೆ ಅದರಲ್ಲಿ ಒಂದು ಸ್ವಲ್ಪ ಟೆಕ್ನಾಲಜಿ ಏನೋ ತಪ್ಪಲು, ಹಿಂದಿಂದ ತಪ್ಪಲು ಮಾಡಿಕೊಂಡೇ ಬಂದಿದ್ದೀವಿ, ಅದೇ ಸರಿ ಅಂತ ಮಾತಾಡೋಕ್ಕಿಂತ ನಾವು ನಮ್ಮಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಮಾಡ್ಕೊಂಡಿದ್ದೀವಿ, ಅದನ್ನು ಉಪಯೋಗ ಮಾಡಿಕೊಂಡ್ರೆ ವ್ಯವಸಾಯ ಭಾಳ ಸುಲಭ ಆಗತ್ತೆ ಅಂತ ಆವಾಗಲೇ ಹೇಳಿದೆ ನಾನು. ಒಂದು ದಿವಸದಲ್ಲಿ ಎತ್ತುಗಳಲ್ಲಿ ನಮ್ದು 80 ಎಕರೆ ಪ್ಲಾಟಲ್ಲಿ ಮಳೆ ಬಂದು ಹದ ಬಂದಾಗ ನಾನು ಎತ್ತುಗಳಲ್ಲೇ ವ್ಯವಸಾಯ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಒಂದು ಟ್ರ್ಯಾಕ್ಟರ್ ಮೆಕನೈಸೇಷನ್ ಇದ್ರೆ ಬಿತ್ತೋದ್ರಿಡ್ಬೋದು, ಕುಂಟೆ ಹೊಡೆಯೋದ್ರಿಂದ ಇರ್ಬೋದು, ಅರಗೋದ್ರಿಂದ ಇಡಬಹುದು, ಎಲ್ಲಾದ್ರೂ ಕೂಡ ಮೆಕನೈಸೇಷನ್ ಹೋದ್ರೆ ಸುಲಭ ಆಗತ್ತೆ ಅಂತ ಅವಾಗಲೇ ನಿಮ್ಗೆ ಹೇಳಿದೆ ನಾನು. ಶ್ರಮ ಜಾಸ್ತಿ ಆದರೆ ಯಾರು ವ್ಯವಸಾಯ ಮಾಡಕ್ ಬರಲ್ಲ, ಶ್ರಮ ಕಡಿಮೆ ಆದರೆ ಎಲ್ಲರೂ ವ್ಯವಸಾಯ ಮಾಡ್ತಾರೆ. ಇದು ಒಂದು ಭಾಗ ಅಷ್ಟೇ, ಮೆಕನೈಸೇಷನ್ ಮಾಡಲೇಬೇಕು ಅಂತಲ್ಲ. ಮೆಕನೈಸೇಷನ್ ಮಾಡಿಕೊಂಡ್ರೆ ವ್ಯವಸಾಯ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಲಾಭ ಪಡ್ಕೋಬಹುದು. ಇವತ್ತು ಮೆಕನೈಸೇಷನ್ ಬಂದಿದೆ, ಎಲ್ಲ ದೇಶದಲ್ಲಿ ಬಂದಿದೆ, ಆದರೆ ಇವತ್ತು ಮೆಕನೈಸೇಷನ್ ಬೇಡ ಅನ್ನೋದಕ್ಕೆ ನಂದೊಂದು ಸಣ್ಣ ವಿಚಾರ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಇವತ್ತು ಯಾರೂ ಕೂಡ ಬೆಳಕು ಬೇಕಂದ್ರೆ ಒಂದು ಔಡ್ಲೆಣ್ಣೆ ಇದ್ರದ್ದು ಬೇವಿನೆಣ್ಣೆದು ದೀಪ ಹಚ್ಕೊಂಡು ಕುಂತ್ಕೊಳ್ಳೋದಿಲ್ಲ. ಅದು ಔಡ್ಲೆಣ್ಣೆ ಆದ್ಮೇಲೆ ಮುಂದೆ ಬದಲಾವಣೆ ಆದ್ಮೇಲೆ ಸೀಮೆ ಎಣ್ಣೆ ಬಂತು, ಎಲ್ಲರೂ ಸೀಮೆ ಎಣ್ಣೆ ಉಪಯೋಗ ಮಾಡಿದ್ವಿ. ಅಲ್ಲಿಂದ ಎಲ್ ಪಿ ಜಿ ಗ್ಯಾಸ್ ಬಂತು, ಅಲ್ಲಿಂದ ಚಾರ್ಜಬಲ್ ಬ್ಯಾಟ್ರೀಸ್ ಎಲ್ಲ ಬಂದಿದೆ. ಅಂದ್ರೆ ಬೆಳಕು ಬೇಕಂದ್ರೆ ಇವತ್ತೆಲ್ಲ ಚಾರ್ಜಬಲ್ ಬ್ಯಾಟ್ರೀಸ್ ಉಪಯೋಗ ಮಾಡ್ತೀವಿ. ಇದು ದೀಪ ಬೇಡ ಅಂತಲ್ಲ, ದೀಪ ಬೇಕು, ಜೊತೆಗೆ ಸುಲಭ ಆಗಿರ್ತಕ್ಕಂಥದ್ದು. ಒಂದು ಚಾರ್ಜ್ ಮಾಡಿದ್ರೆ ಎಷ್ಟು ದೂರ ಬೇಕಾದ್ರೆ ನಾವು ಇದು ಇದನ್ನ ಬೆಳಕನ್ನ ಉಪಯೋಗ ಮಾಡ್ಕೋಬಹುದು ಅಂತ. ಸೀಮೆ ಎಣ್ಣೆನೇ ಉಪಯೋಗ ಮಾಡಬೇಕು ಅಂತ ಒಬ್ರು ಬೇಡ ಅಂತ ಮಾತಾಡ್ತಿದ್ವಿ, ಎಲ್ ಪಿ ಜಿ ಗ್ಯಾಸ್ ಅಂತ ಬೇಡ ಅಂತ ಮಾತಾಡ್ತಿದ್ವಿ. ಇವತ್ತು ಅವನ್ನೆಲ್ಲ ಉಪಯೋಗ ಮಾಡಿಕೊಂಡು ಇವತ್ತು ಕರೆಂಟಿನ ಮೇಲೆ ಅವಲಂಬಿಸ್ಕೊಂಡಿದ್ದೀವಿ ಅಂತ. ಇದೇ ತರ ನಮ್ಮ ವ್ಯವಸಾಯದಲ್ಲೂ ಕೂಡ ಅದು ಬೇಡ ಇದು ಬೇಡ ಅನ್ನೋಕ್ಕಿಂತ ಕಡಿಮೆ ಶ್ರಮದಿಂದ ಕಡಿಮೆ ದುಡ್ಡಿಂದ ಉಪಯೋಗ ಆಗುವಂಥದ್ದನ್ನೆಲ್ಲ ಮಾಡಬೇಕು. ಅದೇ ತರ ಮುಂದೋಗಿ ನಾನು ಮಾತಾಡೋದೇನು ಅಂತಂದ್ರೆ, ಟೆಕ್ನಾಲಜಿ ಅಂದ ತಕ್ಷಣ ಹಿಂದೆ ನಾವೆಲ್ಲ ಎತ್ತಿನ ಗಾಡಿಯಲ್ಲಿ ಉಪಯೋಗ ಮಾಡ್ತಾ ಇದ್ವಿ, ಆದ್ರೆ ಇವತ್ತು ಯಾರು ಎತ್ತಿನ ಗಾಡಿಯಲ್ಲಿ ಕುದುರೆ ಗಾಡಿನಲ್ಲಿ ಹೋಗೋದಿಲ್ಲ. ಇವತ್ತೆಲ್ಲ ವೆಹಿಕಲ್ ಉಪಯೋಗ ಮಾಡಿಕೊಂಡು ಗಂಟೆಗಳಲ್ಲಿ. ನನಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಾಗ ಗೌಹಾತಿಗೆ ಹೋಗಬೇಕಾಯ್ತು. ಬೆಂಗಳೂರಿಂದ ಗೌಹಾತಿಗೆ ಹೋಗ್ಬೇಕಾದ್ರೆ ರೈಲ್ನಲ್ಲಿ 4 ದಿವಸ ಬೇಕಾಗತ್ತೆ, ಪ್ಲೇನಲ್ಲಿ ಆದ್ರೆ 4 ಗಂಟೆ. ಆದ್ರೆ ಅವರು ಟ್ರೈನ್ ಚಾರ್ಜ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಆದ್ರೆ ನನಗನ್ನಿಸ್ತು 4 ದಿವಸ ನಮ್ಮ ವೇಳೆನ ಅದನ್ನ ಇದನ್ನ ವ್ಯರ್ಥ ಮಾಡೋ ಬದಲು ಪ್ಲೇನಲ್ಲಿ ಹೋದ್ರೆ ಹೇಗೆ ಅಂತೇಳಿ ನಾನು ಪ್ಲೇನಲ್ಲಿ ಹೋದೆ. ಸುತ್ತಮುತ್ತಲು ವಾತಾವರಣ ನೋಡ್ಕೊಂಡೆ, ಅಲ್ಲಿಗೆ ಹೋದಾಗ ಅಲ್ಲೇ ರೈತರು, ಅಲ್ಲೇ ಜನ, ಅಲ್ಲೇ ಎಲ್ಲ ನಾಗರಿಕತೆ ಎಲ್ಲ ನೋಡಿಕೊಂಡು ಅವಾರ್ಡ್ ತಗೊಂಡು ಮತ್ತೆ ತಕ್ಷಣ ನಾನು ವಾಪಸ್ ಬಂದೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ವಿಜ್ಞಾನ ಬಂದಿದೆ, ವಿಜ್ಞಾನನ ಉಪಯೋಗ ಮಾಡುವಂಥದ್ದು ಬೇರೆಯವರು ಉಪಯೋಗ ಮಾಡಿಕೊಂಡು ಜೊತೆಗೆ ನಾವು ಉಪಯೋಗ ಮಾಡಿಕೊಂಡ್ರೆ ಸುಲಭ ಆಗತ್ತೆ ಅಂತ. ಇವತ್ತು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹಡಗಿನಲ್ಲಿ ಹೋಗ್ಬೇಕಂದ್ರೆ 3 ತಿಂಗಳು 4 ತಿಂಗಳು ತಗೊಳ್ತಾ ಇದ್ವಿ. ಇವತ್ತು ಪ್ಲೇನ್ ಬಂದಮೇಲೆ 3-4 ಗಂಟೆನಲ್ಲಿ ಹೋಗ್ತಾರೆ ಅಂತ. ಅವರು ಮಾತ್ರ ಉಪಯೋಗ ಮಾಡ್ತಾರೆ, ನಾವು ಯಾಕೆ ನಮ್ಮ ಅಗ್ರಿ ವ್ಯವಸಾಯದಲ್ಲಿ ಮೆಕನೈಸೇಷನ್ ಅಥವಾ ಟೆಕ್ನಾಲಜಿನ ಉಪಯೋಗ ಮಾಡಬಾರದು ಅಂತ ವಿಚಾರ ಮಾಡಿಕೊಂಡು ನಾನು ಈ ವಿಚಾರ ಇಡ್ತಾ ಇದ್ದೀನಿ. ಅದರಿಂದ ಇಲ್ಲಿ ಅದು ಬೇಡ ಇದು ಬೇಡ ಅನ್ನೋಕ್ಕಿಂತ ಭೂಮಿ ಕೆಡದ ರೀತಿಯಲ್ಲಿ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಲಾಭ ಬರುವಂತಹದನ್ನ ಬಂದ್ರೆ ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು ಎಲ್ಲರೂ ವ್ಯವಸಾಯ ಮಾಡಕ್ಕೆ ಬರ್ತಾರೆ, ಜವಾಬ್ದಾರಿ ನಿಭಾಯಿಸಬಹುದು ಅಂತ. ಈಗ ನಾನು 2 ವಿಚಾರ ಇಟ್ಟೆ, ಒಂದು ಟೆಕ್ನಾಲಜಿ ಅಂತ ಹೇಳಿದೆ, ಇನ್ನೊಂದು ಕಡಿಮೆ ಶ್ರಮದ ಹೆಚ್ಚಿಗೆ ಲಾಭ ಬರಬೇಕಂದ್ರೆ ಮೆಕನೈಸೇಷನ್ ಹೋಗ್ಬೇಕು ಅಂತ ಹೇಳಿದೆ. ಇದ್ರ ಜೊತೆಗೆ ಇನ್ನೊಂದು ಏನು ಅಂದ್ರೆ ರೈತರು ವಹಿಸಬೇಕಾಗಿದ್ದು ಅಂದ್ರೆ ಇದ್ರದ್ದೆಲ್ಲ ಜೊತೆಗೆ ಪ್ರಕೃತಿನ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅಂತ, ಇಲ್ಲ ಅಂದ್ರೆ ನಮ್ಮ ವಿರುದ್ಧ ಆಗತ್ತೆ ಅಂತ. ಅದನ್ನ ಪ್ರಕೃತಿನ ಚೆನ್ನಾಗಿ ಉಪಯೋಗ ಮಾಡೋದು ಅಂದ್ರೆ ನಮ್ಮ ಸುತ್ತಮುತ್ತಲು ಹಳ್ಳಿ ಇರ್ಬೋದು, ನಮ್ಮ ತೋಟ ಇರ್ಬೋದು, ಎಲ್ಲಾ ಕಡೆ ಮರ ಗಿಡಗಳನ್ನೆಲ್ಲ ಬೆಳೆಸಬೇಕು ಅಂತ. ಮರ ಗಿಡ ಬೆಳೆಸಿದಾಗ 365 ದಿವಸದಲ್ಲಿ ಉಪಯೋಗ ಮಾಡೋದ್ರ ಜೊತೆಗೆ ಮರ ಗಿಡಗಳನ್ನ ನಮ್ಮ ವಾತಾವರಣ ಎಲ್ಲ ಒಂದು ಚೆನ್ನಾಗಿರ್ತದೆ, ಜೊತೆಗೆ ಮಳೆ ಒಳ್ಳೆ ಗಾಳಿ ಇದೆಲ್ಲ ಬರೋದ್ರಿಂದ ಅನುಕೂಲ ಆಗಿರೋದ್ರಿಂದ ನಾವು ಪ್ರಕೃತಿನ ಉಪಯೋಗ ಮಾಡ್ಕೋಬೇಕು. ಇದು 9ನೇ ಪಾಯಿಂಟು. ಈ 10ನೇ ಪಾಯಿಂಟ್ ನಂದೇನು ಅಂದ್ರೆ, ನಾವು ರೈತರಾಗಿರ್ತಕ್ಕಂಥ ನಮ್ದೇ ಒಂದು ಸಂಘಟನೆ ಇರಬೇಕು ಅಂತ. ಇವತ್ತೆಲ್ಲ ಮಾಡ್ತೀವಿ, ಆದ್ರೆ ನಮ್ಮ ಸಂಘಟನೆ ಇಲ್ಲದೆ ಇದ್ರೆ ಬೇರೆಯವರು ನಮ್ಮನ್ನ ತುಳಿದಾಕ್ಬಿಡ್ತಾರೆ. ಅದರಿಂದ ನಮ್ದೇ ಒಂದು ರೈತರದೇ ಒಂದು ಸಂಘಟನೆ ನಮ್ಮ ಸಮಸ್ಯೆಗಳನ್ನ ಇಡೋದಕ್ಕೆ ಒಂದು ವೇದಿಕೆ ಆಗತ್ತೆ, ಅದರಿಂದ ಸಂಘಟನೆ ಬೇಕು ಅಂತ ಮಾತಾಡ್ತೀನಿ. ಇದ್ರ ಜೊತೆಗೆ ಇನ್ನೊಂದೇನು ಬೇಕಾಗಿದ್ದು ಅಂದ್ರೆ, ಇವತ್ತು ನಮ್ಮ ಇಷ್ಟು ದಿವಸದ ನನ್ನ ಅನುಭವದಲ್ಲಿ ಅದೃಷ್ಟನೂ ಇರಬೇಕು ಅಂತ. ನಮ್ಮ ಪ್ರಯತ್ನ ಜೊತೆಗೆ ದೈವದ ಕಣ್ಣು ಇರಬೇಕು, ಅದೃಷ್ಟನೂ ಇರಬೇಕು. ಒಂದ್ಸಲಿ ಸಿಕ್ಕಾಬಟ್ಟೆ ರೇಟ್ ಆಗತ್ತೆ, ಕಡಿಮೆ ಆಗತ್ತೆ, ಅಥವಾ ಪ್ರಕೃತಿನಲ್ಲಿ ವಿರೋಧ ಆಗತ್ತೆ, ಆದ್ರೆ ನಾವು ಕೂಡ ಒಂದು ದೈವದ ಬಗ್ಗೆ ನಂಬಿಕೆ ಇಟ್ಕೋಬೇಕಾಗ್ತದೆ ಅಂತ. ಅಂದ್ರೆ ಈ ನಮ್ಮ ದೇಶದಲ್ಲಿ ಆತರ ಇದೆ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ನಿಮ್ ಮುಂದೆ ಇಡ್ತೀನಿ ಏನು ಅಂತಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಅಥವಾ ರೈತರಿಗೆ ಒಂದು ಎಲ್ಲ ದೊಡ್ಡ ಅದೃಷ್ಟ ಅಂದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ನೀವು ಯಾವುದೇ ಸಮಸ್ಯೆ ತಗೊಳ್ಳಿ, ಒಂದು ಡೈರಿನಲ್ಲಿ ಒಂದು ಉಣ್ಣೆ ಏನು ಬಂದರೆ ಏನಪ್ಪ ಏನು ಮಾಡಬೇಕು, ಯಾವ ದೇವರು ನಡ್ಕೋಬೇಕು ಅಂತಿದ್ವಿ, ಇವತ್ತು ಬರದಂತೆ ತಡೆಗಟ್ಟೋದಕ್ಕಿದೆ, ಒಂದು ಗೊಬ್ಬರ ತಯಾರು ಮಾಡೋದಕ್ಕಿದೆ, ಒಳ್ಳೆ ಬೀಜ ಮಾಡೋದಕ್ಕೆ ಇದೆ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಂತ. ನೀವು ಯಾವುದೇ ಸಮಸ್ಯೆ ತಗೊಳ್ಳಿ, ಒಂದು ಹುಳ ಬಂದರೆ ಹಿಂದೆ ಹುಳ ಕಾಯಿಲೆ ಬಂದರೆ ದೇವ್ರ ಮೇಲೆ ಬರ ಆಗ್ತಿದ್ವಿ, ಇವತ್ತು ಕಾಯಿಲೆ ಬರದಂಗೆ ತಡೆಗಟ್ಟಕ್ಕೆ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಬಂದರೆ ಗುಣ ಮಾಡೋದಕ್ಕೆ ಔಷಧಿಗಳು ಬಂದಿದೆ. ಎಲ್ಲನೂ ಉಪಯೋಗ ಮಾಡಿಕೊಂಡು 135 ಕೋಟಿಗೆ ಅನ್ನ ಕೊಡೋಣ, ಬಟ್ಟೆ ಕೊಡೋಣ, ಒಳ್ಳೆ ಗಾಳಿ ಕೊಡೋಣ, ಎಲ್ಲರಿಗಿಂತನೂ ನಾವೇನು ಕಡಿಮೆ ಇಲ್ಲ ಅಂತ ನಮ್ಮಲ್ಲಿ ಬರಲಿ. ಇದನ್ನು ಇವತ್ತು ರೈತರು ಬಹಳ ಮುಂದೆ ಹೋಗಬೇಕು ಅಂದರೆ ಬರೀ ಕಾಕಮ್ಮ ಗುಬ್ಬಮ್ಮನ ಕತೆ ಅಂತ ಮಾತಾಡ್ತಿದ್ವಿ, ಇವತ್ತು ವ್ಯವಸಾಯ ಕಾಕಮ್ಮ ಗುಬ್ಬಮ್ಮನ ಕತೆ ಅಲ್ಲ, ಇದು ವೈಜ್ಞಾನಿಕವಾಗಿ ಮಾಡಿದ್ರೆ ಎಲ್ಲರಿಗಿಂತನೂ ನಾವು ಮುಂದೆ ಹೋಗ್ಬೋದು. ತಮ್ಮ ಮುಂದೆ ವಿಚಾರ ಇಡ್ತಾ ಇದ್ದೀನಿ. ಜೀವನದಲ್ಲೇ ಬಂದಿರೋಂಥ ಅನುಭವಗಳನ್ನು ತಾವು ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಯುವಕರು ಈ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ, ಆದರೆ ಈ ಕೊರೋನಾ ಕಾಲದಿಂದ ಕೆಲವೊಂದಷ್ಟು ಮಂದಿ ಯಾಕಪ್ಪ ಈ ನಗರ ಸವಾಸ ಬೇಡ, ಊರಲ್ಲೇ ಇದ್ದು ನಮ್ಮಿದ್ದಂಥ ಹೊಲನೇ ಮಾಡಿಕೊಂಡು ಅದರಲ್ಲೇ ನಾವು ಜೀವನ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಒಂದು ಎಷ್ಟೋ ಜನ ಯುವಕರಿಗೆ ವಾಪಸ್ ಬಂದಿದ್ದಾರೆ. ಅಂಥವ್ರಿಗೆ ಒಂದು ಕಿವಿ ಮಾತು ಹೇಳಿ ಸರ್ ಕೊನೆಯದಾಗಿ. ತಮ್ಮಂದು ಹೇಳಿದೆ ನಾನು, ಇವತ್ತು ರೈತನಿಗೆ ಒಂದು ದೊಡ್ಡ ಕರ್ತವ್ಯ ಇದೆ ಅಂತ. 135 ಕೋಟಿಗೆ ಅನ್ನ ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು, ಒಳ್ಳೆ ಗಾಳಿ ಕೊಡುವಂಥದ್ದು, ಸೈನಿಕನಷ್ಟೇ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನ ತುಂಬ ಪೂಜ್ಯದ ಕೆಲಸ ಇದೆ ಅಂತ ತಿಳ್ಕೊಂಡು ಪ್ರಯತ್ನ ಹಾಕೋಣ. ಇವತ್ತು ಇದಕ್ಕಿಂತ ದೊಡ್ಡ ಕೆಲಸ ಮತ್ತೆ ಯಾವುದು ಇಲ್ಲ ನಮಗೆ. ಟೆಕ್ನಾಲಜಿನ ಉಪಯೋಗ ಮಾಡ್ಕೊಳ್ಳೋಣ ಅಂತ. ಇದರಲ್ಲಿ ಮೈಲಿಗೆ ಬೇಡ, ಮೈಲಿಗೆ ಅಂದರೆ ಅದು ಬೇಕು ಇದು ಬೇಕು ಅದು ಬೇಡ ಇದು ಬೇಡ ಅಂತ ಹೇಳಬೇಡ, ಎಲ್ಲ ವೈಜ್ಞಾನಿಕವಾಗಿ ಉಪಯೋಗ ಮಾಡ್ಕೊಳ್ಳೋಣ ಅಂತ ನನ್ನ ಮನಸ್ಸಿನಲ್ಲಿದೆ. ನೀವು ಕೂಡ ಅದನ್ನು ಉಪಯೋಗ ಮಾಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ. ಇದ್ರ ಜೊತೆಗೆ ಇನ್ನೊಂದು ಮಾತು ನಿಮ್ಮ ಮುಂದೆ ಹೇಳೋದು ಮರ್ತೆ ನಾನು. ಈ ಮಧ್ಯೆ ನಾನು ಹಿಂದೆ 65-66 ಬಂದಾಗ ಒಂದು ನೀರು ಬೇಕು ಅಂದರೆ ಬಾವಿ ತೆಗಿಬೇಕಾಯಿತು, ವರ್ಷಗಟ್ಟಲೆ ತಗೊಂತ ಇದ್ವಿ. ಇವತ್ತು ಒಂದೇ ದಿವಸದಲ್ಲಿ 1,500 ಅಡಿ ಬೋರ್ ಕುಡಿಯುವಂಥ ಟೆಕ್ನಾಲಜಿ ಬಂದಿದೆ. ಹಿಂದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರು ತಗೊಂಡು ಹೋಗ್ಬೇಕು ಅಂದರೆ ಕಾಲುವೆ ಮಾಡಿ ಇದೆಲ್ಲ ಮಾಡಬೇಕಾಗಿತ್ತು. ಇವತ್ತು ಒಂದು ಬಟನ್ ಅದ್ಮದ್ರೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಗಿಡಕ್ಕೆ ನೀರು ಗೊಬ್ಬರ ಹೋಗುವಂಥ ಟೆಕ್ನಾಲಜಿ ಬಂದಿದೆ. ನಮ್ಮ ದೇಶದ ಇವತ್ತು ಒಂದು ಹಳ್ಳಿಗಳಲ್ಲಿ ಪಾರಿನ ಹೋಗುವಷ್ಟು ಎಲ್ಲೆಲ್ಲ ತರಕಾರಿಯಿಂದ ಹಿಡಿದು ಹೂಗಳಿಂದ ಹಿಡಿದು ಬೆಳೆಯುವಂಥದ್ದು ಟೆಕ್ನಾಲಜಿ ಬೆಳೆದಿದೆ. ಉದಾಹರಣೆಗೆ ಪಾಲಿ ಹೌಸ್ ಅಂತ ಕಡಿಮೆ ನೀರಿನಿಂದ ಹೆಚ್ಚಿಗೆ ಬೆಳೆ ಬೆಳೀತಕ್ಕಂಥ ಇಸ್ರೇಲ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಇದಕ್ಕೆಲ್ಲನೂ ನಾವು ರೈತರು ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಬೇರೆ ದೇಶದ ರೈತರಿಗೂ ನಾವೇನು ಕಡಿಮೆ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿದೆ. ಅದರಿಂದ ನೀವು ಇದನ್ನು ಉಪಯೋಗ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಧನ್ಯವಾದ ಸರ್, ತಮ್ಮ ಅನುಭವಗಳನ್ನು ಇದುವರೆಗೂ ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕ್ ಬಿಜಿಕೆರೆಯ ಹಿರಿಯ ಪ್ರಗತಿಪರ ಕೃಷಿಕರಾದ ವೀರಭದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ವರದಿ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,339 ರೂಪಾಯಿಗಳಿಂದ ಗರಿಷ್ಠ 1,603 ರೂಪಾಯಿ. ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3,247 ರೂಪಾಯಿಗಳಿಂದ ಗರಿಷ್ಠ 6,809 ರೂಪಾಯಿಗಳು. ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ ಕನಿಷ್ಠ 1,535 ರೂಪಾಯಿಗಳಿಂದ ಗರಿಷ್ಠ 1,535 ರೂಪಾಯಿಗಳು. ರಾಗಿ ಕನಿಷ್ಠ 2,161 ರೂಪಾಯಿಗಳಿಂದ ಗರಿಷ್ಠ 2,261 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 6,219 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ. ಹತ್ತಿ ಡಿಸಿಎಚ್ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 12,519 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ವರದಿ. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 55,099 ರೂಪಾಯಿಗಳಿಂದ ಗರಿಷ್ಠ 60,509 ರೂಪಾಯಿಗಳು. ಮೆಣಸು ಕ್ವಿಂಟಲ್ಗೆ ಕನಿಷ್ಠ 39,218 ರೂಪಾಯಿಗಳಿಂದ ಗರಿಷ್ಠ 40,318 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಹಳದಿ ಕ್ವಿಂಟಲ್ಗೆ ಕನಿಷ್ಠ 1,709 ರೂಪಾಯಿಗಳಿಂದ ಗರಿಷ್ಠ 1,937 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಬೂದುಕುಂಬಳ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2800 ರೂಪಾಯಿಗಳಿಂದ ಗರಿಷ್ಠ 3200 ರೂಪಾಯಿಗಳು, ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 1400 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು, ಹಾಗಲಕಾಯಿ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1000 ರೂಪಾಯಿಗಳು, ಸೋರೆಕಾಯಿ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1200 ರೂಪಾಯಿಗಳು, ಬದನೆಕಾಯಿ ಕನಿಷ್ಠ 600 ರೂಪಾಯಿಗಳಿಂದ ಗರಿಷ್ಠ 1000 ರೂಪಾಯಿಗಳು, ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 400 ರೂಪಾಯಿಗಳಿಂದ ಗರಿಷ್ಠ 600 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 1800 ರೂಪಾಯಿಗಳು, ಕ್ಯಾರೆಟ್ ಕ್ವಿಂಟಲ್ಗೆ 1400 ರೂಪಾಯಿಗಳಿಂದ ಗರಿಷ್ಠ 1800 ರೂಪಾಯಿಗಳು, ಹೂಕೋಸು 600 ರೂಪಾಯಿಗಳಿಂದ ಗರಿಷ್ಠ 800 ರೂಪಾಯಿಗಳು, ಸಪೋಟ 1500 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1200 ರೂಪಾಯಿಗಳಿಂದ ಗರಿಷ್ಠ 1600 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳಿಂದ ಗರಿಷ್ಠ 2200 ರೂಪಾಯಿಗಳು, ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1600 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಹಸಿರು ಕ್ವಿಂಟಲ್ಗೆ ಕನಿಷ್ಠ 1400 ರೂಪಾಯಿಗಳಿಂದ ಗರಿಷ್ಠ 1600 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4691 ರೂಪಾಯಿಗಳಿಂದ ಗರಿಷ್ಠ 5500 ರೂಪಾಯಿಗಳು, ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 200 ರೂಪಾಯಿಗಳಿಂದ ಗರಿಷ್ಠ 1500 ರೂಪಾಯಿಗಳು, ಭತ್ತ ಕ್ವಿಂಟಲ್ಗೆ 1750 ರೂಪಾಯಿಗಳಿಂದ ಗರಿಷ್ಠ 1820 ರೂಪಾಯಿಗಳು, ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1400 ರೂಪಾಯಿಗಳಿಂದ ಗರಿಷ್ಠ 1600 ರೂಪಾಯಿಗಳು, ಹೀರೆಕಾಯಿ 1000 ರೂಪಾಯಿಗಳಿಂದ ಗರಿಷ್ಠ 1400 ರೂಪಾಯಿಗಳು, ಸಿಹಿ ಕುಂಬಳಕಾಯಿ ಕ್ವಿಂಟಲ್ಗೆ 800 ರೂಪಾಯಿಗಳಿಂದ ಗರಿಷ್ಠ 1200 ರೂಪಾಯಿಗಳು, ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳಿಂದ ಗರಿಷ್ಠ 2400 ರೂಪಾಯಿಗಳು, ಟೊಮೆಟೊ ಕ್ವಿಂಟಲ್ಗೆ 400 ರೂಪಾಯಿಗಳಿಂದ ಗರಿಷ್ಠ 600 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 1400 ರೂಪಾಯಿಗಳಿಂದ ಗರಿಷ್ಠ 1800 ರೂಪಾಯಿಗಳು. ಹರಿಹರ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ 1000ಕ್ಕೆ ಮಧ್ಯಮ, 10,000 ರೂಪಾಯಿಗಳಿಂದ ಗರಿಷ್ಠ 10,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಆರ್ ಸೋಮಶೇಖರ್, ಶಶಿಕಲಾ, ಜ್ಯೋತಿ ಮತ್ತು ವಸುದೇವನ್. ತಿಂಗಾಳು ಮುಳುಗೆದವೋ, ರಂಗೋಲೆ ಬೆಳಗೆದವೋ, ತಿಂಗಾಳು ಮುಳುಗೆದವೋ, ತಾಯಿ ಚಮುಂಡಿಯ ಪೂಜೆಗೆಂದು ತಾಳೆ ಬಾಗಿದವೋ. ಚಾಮುಂಡಿ ಮಂಡೆಲ್ಲಿ ಒದರೇರೆ, ಮೈಸೂರಿಂದ ತೇ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದ ತೇ ಚಾಮುಂಡಿ ಬೆಟ್ಟದಲ್ಲಿ ಕಂಡು ಮಂಡೆ ಅಲ್ಲೇ ಓದಿದರು ಬಾಳೆ ಬಾಗಿದವೋ, ಬಾಳೆ ಬಾಗಿದವೋ.